ಈಗ ಗೊಂದಳಿಗರ ಕಥೆ, ಕಬೀರ್ದಾಸರ ಕಥೆ ಕೇಳೋಣ. ನಡೆಸಿಕೊಡುತ್ತಾರೆ ಹುಮನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದ ಸಿದ್ದರಾಮ್ ವಾಗ್ಮೋರೆ ಮತ್ತು ಸಂಗಡಿಗರಾದ ಮಾಣಿಕ್ರಾವ್ ಗುಂಡೇರಾವ್ ಚೌಹಾಣ್ ಮತ್ತು ನಾಗೇಶ್. ಗುರುಪುತ್ರ ನ್ಯಾಂಗ ಇರಬೇಕು, ಗುರುಪುತ್ರ ನ್ಯಾಂಗ ಇರಬೇಕು, ಗುರುಪುತ್ರ ನ್ಯಾಂಗ ಇರಬೇಕು, ಶಿಷ್ಯ ಇರಬೇಕು ಭಕ್ತಿಯ ಕನಿಷ್ಠೇ ಗುರುಬಿಂದು ಮೇಲೆ ಬಿಡಬೇಕು ಕರಾರ ದೀದಿಯಗ ದೀದಿಯಗ ದೀದಿಯಗ ಗುರುಪುತ್ರ ನ್ಯಾಗ ಬಿರಬೇಕೋ ಶಿಷ್ಯ ಬಿರಬೇಕೋ ಭಕ್ತಿಯ ಪೂರ ಜಗದೇಶಿ ಗುರುವಿನ ಮೇಲ ಬಿಡಬೇಕು ಕರಾರ ಶ್ರೀ ಚಲಿತ್ರದಾಗಿನ ಮಾತಾ, ಶ್ರೀ ಚಲಿತ್ರದಾಗಿನ ಮಾತಾ ನಡೀತದೆ ಚಲ ಹೋಗಿ ಕಪಟ ಸ್ಥಾನದಿಂದ ಬೀಳ್ತಾರಪ್ಪ ಗುರುವಿನ ಕಾಲ, ಹೋಗಿ ಕಪಟ ಸ್ಥಾನದಿಂದ ಬೀಳ್ತಾರಪ್ಪ ಗುರುವಿನ ಕಾಲ, ಗುರು ಮನೆಗೆ ಬಂದರ ತಳ ಬಿಟ್ಟು ಮಾತಾಡೋದಿಲ್ಲ, ಗುರು ಮನೆಗೆ ಬಂದರ ತಳ ಬಿಟ್ಟು ಮಾತಾಡೋದಿಲ್ಲ, ನಿತ್ಯ ಗುರುವಿಗೆ ಬೈತಾರ ಇವ ನಮ್ಮನೆಗೆ ಬಂದನ ಕುಳಿಗಾಗಿ ಮೂಲ ದೀದಿಯಗ ದೀದಿಯಗ ದೀದಿಯಗ ದೀ ಅಂತವ್ರು ಆಗಿ ಹೋದ್ರು ಕಬೀರಕ್ಕ ಮಾಡ್ರು ಬಂಗಾರಕ್ಕಿಂತ ತೋಲ ನೀದವತ್ತಿ, ಬಂಗಾರಕ್ಕಿಂತ ತೋಲ ನೀದವತ್ತಿ, ಅವರ ಮನೆಗೆ ಬಂದರ ಪಗುರು ಯೋಗಿ, ಅವರ ಮನೆಗೆ ಬಂದರ ಪಗುರು ಯೋಗಿ, ಅವ್ರಿಗೆ ಮಾಡಬೇಕ್ರಿ ಭೋಜನ, ಅವ್ರಿಗೆ ಮಾಡಬೇಕ್ರಿ ಭೋಜನ, ಮನೆಯಾಗಿಲ್ಲ ಧನ ಕಬೀರ್ ಅಂತ ನಜೇಗ ಜ್ಯೋತಿ, ಕಬೀರ್ ಅಂತ ನಜೇಗ ಜ್ಯೋತಿ, ಮಗ ಕಮಾಲ್ ಅಂತ ನಾ ಬಿಡಲಿ ಇದರ ಚಿಂತೆ ಮಗ ಕಮಾಲ್ ಅಂತ ನಾ ಬಿಡಲಿ ಇದರ ಚಿಂತೆ ಯಾರಪ್ಪ ಕಬೀರ್ದಾಸ್ ಮಹಾರಾಜರು ಮನೆಗೆ ಏನಂದ್ರ 88,000 ಋಷಿಗಳು ಬಂದರು, ಆ ಋಷಿಗಳು ಬಂದು ಕಬೀರ್ದಾಸ್ ಮಹಾರಾಜರಿಗೆ ಏನಂತಾರ ಯಾಕ್ರಿ ಕಬೀರ್ದಾಸ್ರೇ ನೀವು ಸಾಧುರು ಸಂತರು ನಮಗ ಒಂದ ಟೀಮ್ ಅದು ಊಟ ಹಾಕ್ರಿ ಎಂದ ಕಬೀರ್ದಾಸ್ ಮಹಾರಾಜರ ಮನುಷ್ಯನ ಏನಂತಾರ ನನ್ನ ಮನೆಯಾಗ ಏನಿಲ್ಲ ಹ್ಯಾಂಗ ಊಟ ಹಾಕ್ಲಿ ಅಂತ ವಿಚಾರ ಮಾಡಿವಿ ಸಂತರಿಗೆ ಏನಂತಾರ ಕೂಡ್ರಿಯಪ್ಪ ನಾ ಊಟ ಹಾಕ್ತೀನಿ ಅಂದ ಮಗ ಕಮಾಲ್ ಸಾಲಿಗೆ ಹೋಗಿದ ಬಂದು ನೋಡ್ದ ತಂದೆ ಮಾರಿಗೆ ಯಪ್ಪ ಯಾಕ್ರಿ ಯಾಕಷ್ಟು ನಿಂತಿದ ಕುಂತೀರಿ ಅನ್ನು ಮಗ ಏನ್ ಹೇಳಿ ಸಂತರ್ ಬಂದಾರ ಅವ್ರಿಗೆ ನಾ ಊಟ ಹಾಕ್ತಾ ಅಂದೀನಿ ಅದಕ್ಕೆ ನಾ ಪರೀಕ್ಷೆ ನಾ ಕುಂತೀನಿ ಅವನು ಅವ ಕಮಾಲ್ ಏನಂತಾನ ಊರಾಗ ಹರಣ ಸೌಕಾರ ಊರಾಗ ಹರಣ ಸೌಕಾರ ಹೊಗರಿ ರಾತ್ರಿ ಹಾಕ ಮಾಡಲಿ ಕಾಂತಿ ಹೊಗರಿ ರಾತ್ರಿ ಹಾಕ ಮಾಡಲಿ ಕಾಂತಿ ತಂದಿ ಮಗ ಕಮಾಲ್ ಇಬ್ರು ಕೂಡಿ ತಂದಿ ಮಗ ಕಮಾಲ್ ಇಬ್ರು ಕೂಡಿ ಸೌಕರನ ಗೊಡಿ ಹೊಡೆದಾರ ಎತ್ತಿ ಸೌಕರನ ಗೊಡಿ ಹೊಡೆದಾರ ಎತ್ತಿ ಅರ ಬಾರ ಕಿಡಕಿ ಬಿದ್ದೈತೆ ಕಿಡಕಿ ಬಿದ್ದೇ ಬಾರ ಕಿಡಕಿ ಬೀತೈತೆ ಕಿಡಕಿ ಬೀತೈತೆ ದೀದಿಯಗ ದೀದಿಯಗ ದೀದಿಯಗ ಬೆಳಿ ಬಂಗಾರ ನೋಡಲಿಲ್ಲ ಪುನಃ ತಂದಿ ಒಳಗ ಹೋದ್ರಿ ಕಮಾಲ್ ಹೊರಗೆ ಉಳದ ಬೆಳಿ ಬಂಗಾರ ನೋಡಲಿಲ್ಲ ಪುನಃ ಭುಜನ ಸಾಮಾನ ತಗೊಳ್ಳಿ ನೆನಪ ಹೋಗಿ ತಿನ್ನಪ್ಪ ಹೋಗೇ ದೀದಿಯಗ ದೀದಿಯಗ ಅವಾಗ ಸೌಕಾರ ಗ್ವಾಡಿ ಒಳದ ಒಳಗ ಹೋದ್ರು ಮಗ ಒಳಗ ಹೋದ ತಂದಿ ಹೊರಗೆ ನಿಂತ ಬೆಳ್ಳಿ ಬಂಗಾರ ಗ್ರೀವ್ಯ ಏನು ನೋಡ್ಲಿಲ್ಲ ಅಡಿಗೆ ಸಾಮಗ್ರಿ ಏನಿತ್ತು ಅದೆಲ್ಲ ಪಾರ್ಸಲ್ ಮಾಡಿದ್ರು ಹೊರಗ್ ಅವಾಗ ತಂದಿ ಏನಂತಾರ ಮಗ ಎಲ್ಲಾ ತಗೊಂಡೇವ್ ಖರೆ ಉಪ್ಪಿನ ನೆನಪು ಹೋಯ್ತಲ್ಲ ಅಂದ ಹೌದು ಉಪ್ಪಿನ ನೆನಪು ಮಾಡಿದ ಬೀರ ಜಲ್ಪ ಮಾಡಿದ ಹಿಂದ್ಗ ತಿರುಗಿದ ತಲೆ ಹೊಂಬಿ ಕೊಟ್ಟಿದನು ಸೌಕಾರ ತಲೆ ಹೊಂಬಿ ಕೊಟ್ಟಿದನು ಸೌಕಾರ ಉಪ್ಪಿನ ಚೀಲ ಜೊಗ್ಗಿದ ಸೌಕರ್ಯ ಎತ್ತಿದ ಬೊಬ್ಬಿ ಹೊಳಗಿದ ದೊಡ್ಡಿ ಒಳಗ ಚೌಕ ಎತ್ತಿದ ಬೊಬ್ಬಿ ಹೊಳಗಿದ ದೊಡ್ಡಿ ಒಳಗ ಗುರುಪುತ್ರ ಜಾಗ ಬಿರಬೇಕು ಶಿಶಾ ಬಿರಬೇಕು ಬತ್ತಿಯ ಪುರ ನೆರಿಹೊರೆ ದೈವ ಎಲ್ಲ ಕೇಳಿ ನೆರಿಹೊರೆ ದೈವ ಎಲ್ಲ ಕೇಳಿ ಕೊಡಿ ಬಂದಿದ್ದ ಪದೊಡಿ ಒಳಗ ನೆರೆಹೊರೆ ದೈವ ಎಲ್ಲ ಕೇಳಿ ಕೊಡಿ ಬಂದಿದ್ದ ಪದೊಡಿ ಒಳಗ ಲಘು ಮಾಡಿ ಕಮಾಲ್ತಿ ಶಿಕ್ಷಣ ಪಕ್ಕಿಡಿಕೆ ಆಗ ಅವ್ರು ಸಂಜೆ ಹೇಳ್ತಾನೆ ತಂದೆ ಮುಂದ ಅವ್ರು ಸಂಜೆ ಹೇಳ್ತಾನೆ ತಂದೆ ಮುಂದ ಹಿಡ್ದಾರು ನನಗಿಂತ ಜಲ್ದಿ ಮಾಡಿ ಕೊಯ್ಯೋ ಕುತಗಿ ನಂದ ಹೋದರ ಬಲ ದೂರಂದ ಗುರುವಿನ ಮ್ಯಾಗ ಕೇಳಿದ ಕುಂತು ಉಂಡರ ಗುರು ಪುತ್ರ ಅವಾಗ ಎಲ್ಲ ಏನಪ್ಪ ಅಂದ್ರೆ ಅಡಿಗೆ ಎಲ್ಲ ಮಾಡಿ ಎಲ್ಲ ಸಾಧು ಸಂತರಿಗೆಲ್ಲ ಊಟ ಮಾಡಿದ್ರು ಅವಾಗ ಕಳ್ಳರು ಬಂದಾನ ಅಂತೇಳಿ ಊರಾಗಿ ನೆರಿ ಹೋರಿ ಮಂದಿ ಎಲ್ಲ ಬಂದು ಜೋಪಾಯ್ತ್ರಿ ಅವಾಗ ಹಿಡಿದವ್ರು ಯಾರಿಗೆ ಕಬೀರ್ ದಾಸ್ ಮಗನಿಗೆ ನೆರಿ ಹೊರೆ ದೈವ ಎಲ್ಲ ಕೇಳಿ ಕೋಡಿ ಬಂದಿ ತಪ್ಪ ತೋಡಿ ಒಳಗ ಲಘು ಮಾಡಿ ಕಮಾಲ್ದಲ್ಲಿ ಶಿಕ್ಷಣ ಪಕ್ಕಿಡಿಕಾಗ ಅವ್ರು ಸಲ್ಲೆ ಹೇಳ್ತಾನೆ ತಲೆ ಮುಂದ ಹಿಡಿದರು ನನಗಿಂದ ಜಲ್ದಿ ಮಾಡಿ ಕೊಯ್ಯೋ ಕುತಗಿ ನಂದ ಮಗನ ಕುತ್ತಿಗೆ ಕೊಯ್ಯ ಯಾಳಿ ಬಂತಾನಂತ ಕಣ್ಣಿನ ಗೊಂಟ ನೀರಿಂದ ಹರಿ ನಡೆದವ ಚರ್ರಂತ ಚಾಕು ತೆಗೆದ ಆ ಮಗನ ಕಮಾಲನ್ ತಲೆ ಬಿಡಿಸಾಕ್ದವ್ರು ಜೊಳಗಿದಾಗ ಇಡ್ಕೊಂಡ್ರು ಅಪರ್ಷಿ ದುಃಖಾಯನ ಬಂದಿ ತಪ್ಪ ಕವಿರಗ ಅಪರ್ಷಿ ದುಃಖಾಯನ ಬಂದಿ ತಪ್ಪ ಕವಿರಗ ಮಗ ಹೊದರ ಬಲ ದೂರಂದ ಗುರುವಿನ ಮ್ಯಾಗ ಶೇಲಿನ ಕುತ್ತುಕೊಂಡರ ಗುರು ಪುತ್ರ ಅವ ಕಬೀರ್ದಾಸ್ ಮಹಾರಾಜರು ಎಲ್ಲರಿಗೂ ಊಟ ಮಾಡಿಸಿ ಆ ಹೆಣ ಏನಂದ್ರೆ ಕುತ್ತಿಗೆ ಇದ್ದರೆ ಇವ ಅವನ ಕಲ್ಲಪ್ಪನ ಮಲ್ಲಪ್ಪನ ಎಲ್ಲಪ್ಪನ ಅಂತ ಗುಣ ಹಿಡಿತಾರ ದಂಡಾದ ಒಳ ಕುತ್ತಿಗೆ ಇಲ್ಲ ಅವಾಗ ಕುತ್ತಿಗೆ ಇಲ್ಲ ದಂಡ ಒಯ್ದು ಚೌಡಿ ಕಟ್ಟ್ಯಾರಿ ಚೌಡಿ ಕಟ್ಟಿದ ಮ್ಯಾಲ ದಂಡ ಇಲ್ಲ ಕುತ್ತಿಗೆ ಇಲ್ಲ ಯಾರ್ದಂತ ಗುಣ ಹಿಡಿತಾರ ಎಂತ ಕಳ್ಳನರಿ ಇವ ಕುತ್ತಿಗೆ ಇಲ್ದೆ ಕಟ್ಟ್ಯಾರಲ್ಲ ಅವಾಗ ಗುರುಗಳು ಅದೇ ಮಾರ್ಗದಿಂದ ಹೋಗ್ತಾರ ಕಬೀರ್ದಾಸರು ಕಳಿಸ್ಕೋತಾ ನಡೆದಾರ ಸಂತರಿಗೆಲ್ಲ ಅವ ಕಬೀರ್ದಾಸರ್ ನೋಡ್ತಾರ ಏನಂತಾರ ಕಬೀರಂತನ ನೀ ಯಾ ಹೊಟ್ಟೆಯಲ್ಲಿ ಹುಟ್ಟಿದೋ ಪುತ್ತರ ಕಬೀರಂತನ ನೀ ಯಾ ಹೊಟ್ಟೆಯಲ್ಲಿ ಹುಟ್ಟಿದೋ ಪುತ್ತರ ಗುರು ಹೋಗತಾರ ನೀ ಭೇಟಿ ಮಾಡೋ ಜೇರ ಗುರು ಹೋಗತಾರ ನೀ ಭೇಟಿ ಮಾಡೋ ಜೇರ ಆ ಸತ್ತ ಹೆಣ ಐತ್ರಿ ಬಾಳ ಖುಷಿ ಆ ಸತ್ತ ಹೆಣ ಐತ್ರಿ ಬಾಳ ಖುಷಿ ಕೈಯ ಜೋಡತಿ ನಮಸ್ಕಾರ ಆ ಸತ್ತ ಹೆಣ ಐತ್ರಿ ಬಾಳ ಖುಷಿ ಕೈಯ ಜೋಡಸಿ ನಮಸ್ಕಾರ ಅವಾಗ ಆ ಸತ್ತಿನ ದಂಡ ಏನಂದ್ರೆ ಎಂಡ ಕೈ ಜೋಡಿಸಿ ನಮಸ್ಕಾರ ಮಾಡಾತ್ರಿ ಎಲ್ಲಾ ಸಾಧು ಸಂತ್ರಿ ತಂದೆ ತಂದೆ ಅಂದ ಏ ಕಬೀರ್ದಾಸ ಎಲ್ಲದ ತೆಗೆ ತಲೆ ಕೂಸಿಂದು ಅವನು ಅವಾಗ ಆ ಜೋಳಿಗಿದಾಗಿಂದ ತೆಗೆದ್ರು ಕಬೀರ್ದಾಸರು ತಲೆ ಆ ತೆಗೆದೇನಪ್ಪ ಅಂದ್ರ ಆ ಕುತ್ತಿಗೆ ಮ್ಯಾಲ ಒಯ್ದು ದಂಡ ಇಟ್ರು ದಂಡದ ಮ್ಯಾಲ ಕುತ್ತಿಗೆ ಇಟ್ರು ಅಮೃತ ಸಿಪ್ತಾ ಬಾಳ ಹುಟ್ಟುವಿಲ್ಲ ಲಾಗೆ ಸದ್ಗುರು ಚಾ ಚರಣಲ ತುಂಬಾ ತಾರಾಮತಿ ಕಾರ ವಸ್ತ್ರ ಅಲಂಕಾರ ಕಳುವಿಲ್ಲ ಪಾರ್ವತಿ ಶಿವಹಾರ ಅಂತ ಗರ್ಜನ ಮಾಡ್ಲಕ್ಕೆ ತಡ ಏನಪ್ಪ ಸಾಜೀವಿದು ನಿರ್ಜೀವಿದಂದು ಸಾಜೀವಾಯ್ತ ಕೋಸು ಕಮಾಲಮ್ಮದು ಎದ್ದ ಆಡ್ಲಾತ ಇದು ಗುರುವಿನ ಕೃಪ ಅದ ಅವಾಗಂತಾರೆ ಕಬೀರದಾಸ ಮಹಾರಾಜರಿಗೆ ಗುರು ಪುತ್ರ ನ್ಯಾಂಗ ವಿರಬೇಕು ಶಿಷ್ಯ ವಿರಬೇಕು ಭಕ್ತಿಯ ಪುರ ದೇಶದೊಳಗೆ ಇಂಗರಿಗೆ ಊರ ದೇಶದೊಳಗೆ ಇಂಗರಿಗೆ ಊರ ಅಲ್ಲಿ ಹರಬ ಭಾವಿನ ಪದೇವರ ಒಲಿಯಾಗ ಹೇತ ಕೊಡು ತನ್ನ ಹಳದಿ ಮಾರ ಒಲಿಯಾಗ ಹೇತ ಕೊಡು ತನ್ನ ಹಳದಿ ಮಾರ ಗುರುಪುತ್ರ ನ್ಯಾಗ ಬಿರಬೇಕೋ ಶಿಖಾ ಬಿರಬೇಕೋ ಭರ್ತಿಯ ಪೂರ ಅವಾಗ ಗುರುಪುತ್ರ ವಿಷಯ ಅವ ಗುರುದು ಶಿಷ್ಯಂದು ಎಲ್ಲ ಊರ್ ಮಂದಿದೆಲ್ಲ ಭೇಟಿಯಾಗ ಧನ್ಯ ಧನ್ಯ ಯಾರಪ್ಪ ಕಬೀರದಾಸ ಮಹಾರಾಜರು ಕಮಾಲರದು ಅವಾಗೇನಂದ್ರೆ ಈ ದೇಹಕ್ಕ ಗುರು ಬೇಕು ಗುರು ಇಲ್ದೇನೆ ಏನಪ್ಪಾ ಅಂದ್ರೆ ಮುಕ್ತಿ ಇಲ್ಲ ಅದಕ್ಕ ಏನಂತಾರ ಗುರವೀನ ಮಾಡಿಕೊಂಡಿರಿ ಒಬ್ಬರ ನೀವು ಗುರವೀನ ಮಾಡಿಕೊಂಡಿರಿ ಗುರವೀನ ಮಾಡಿಕೊಂಡಿರಿ ಒಬ್ಬರ ನೀವು ಗುರವೀನ ಮಾಡಿಕೊಳ್ಳಿರಿ ಏ ಗುರವೀನ ಮಾಡಿಕೊಳ್ಳಿರಿ ಒಬ್ಬರ ನೀವು ಗುರವೀನ ಮಾಡಿಕೊಳ್ಳಿರಿ ಗುರವೀನ ಮಾಡಿಕೊಂಡ ಅರವ ಆಗೋತದ ಗುರವೀನ ಮಾಡಿಕೊಂಡ ಅರವ ಆಗೋತದ ಅರವ ಬಿಟ್ಟು ನೀವು ಮಾಲಿಂಗನ ಪಿಡಿಕೊಂಡಿರಿ ಒಬ್ಬರ ನೀವು ಗುರವೀನ ಮಾಡಿಕೊಳ್ಳಿರಿ ಗುರುವೀನ ಮಾಡಿಕೊಳ್ಳಿರಿ ಒಬ್ಬರ ನೀವು ಗುರುವೀನ ಮಾಡಿಕೊಳ್ಳಿರಿ ರಾಜಾವು ಅಳಿಬೇಕರಿ ನೀ ರಾಜಾವ ತಿಳಿಬೇಕರಿ ಆಸೆ ಆಗಿರ ಮ್ಯಾಲ ಪಾಸೆ ಹರಿವದು ಆಸೆ ಆಗಿರ ಮ್ಯಾಲ ಪಾಸೆ ಹರಿವದು ಉಲ್ಲಾಸದಿಂದೇ ಉಲ್ಲಾಸ ಮಾಡಿಕೊಳ್ಳಿರಿ ಒಬ್ಬರ ನೀವು ಗುರುವೀನ ಮಾಡಿಕೊಳ್ಳಿರಿ ಗುರುವೀನ ಮಾಡಿಕೊಳ್ಳಿರಿ ಒಬ್ಬರ ನೀವು ಗುರುವೀನ ಮಾಡಿಕೊಳ್ಳಿರಿ ಗುರುವೀನ ಮಾಡಿಕೊಂಡ ಅರವ ಆಗುತ್ತದ ಅರುವ ಬಿಟ್ಟು ನೀವು ಮಾಲಿಂಗನ ಬಿಡಿಕೊಂಡಿರಿ ಒಬ್ಬರ ನೀವು ಗುರುವೀನ ಮಾಡಿಕೊಳ್ಳಿರಿ ಗುರುವೀನ ಮಾಡಿಕೊಳ್ಳಿರಿ ಒಬ್ಬರ ನೀವು ಗುರುವೀನ ಮಾಡಿಕೊಳ್ಳಿರಿ ನಿಡವಂತೆ ಕಾಮಾದೋಳು ನಿಡವಂತೆ ಕಾಮಾದೋಳು ಬದ್ರಿನಾಥ ರಾಮ ಯಾಂಗ ಮರಿಯಾಲೆ ವಿಗುರವಿಗೆ ಯಾಂಗ ಮರಿಯಾಲೆ ಸದ್ಗುರವಿಗೆ ಯಾಂಗ ಮರಿಯಾಲೆ ಗುರವಿಗೆ ಯಾಂಗ ಮರಿಯಾಲೆ ಸದ್ಗುರವಿಗೆ ಭೋಗ ವಿಷಯ ಕಳಲೆ ನಾನು ಭೋಗ ವಿಷಯ ಕಳಲೆ ನಾನು ಮಾತೆ ನರಕನ್ಮಾಕೆ ನದಿ ಆಯ್ತ್ರಿ ದೂರ, ನದಿ ಆಯ್ತ್ರಿ ದೂರ, ಮನ್ಯಾಗಿಲ್ಲ ಯಾರ ಒಗೆಲಾಕ ಹೋಗ್ಬೇಕಂದರ್ ಅಳತದವ್ವ ಪಾಯ. ಒಗೆಲಾಕ ಹೋಗ್ಬೇಕಂದರ್ ಅಳತದವ್ವ ಪಾರ, ಒಗೆಲಾಕ ಹೋಗ್ಬೇಕಂದರ ಅಳತದವ್ವ ಪಾರ. ಒಗೆಲಾಕ ಹೋಗಾನು ಬರತೇರಿ ನೋವ, ಒಗೆಲಾಕ ಹೋಗಾನು ಬರತೇರಿ ನೋವ. ಸಿರಿ ಅವಯೇ ಸಾಯ್ ದೂತರಾವೋ ಸಾ, ಸಿರಿ ಅವಯೇ ಸಾಯ್ ಉಬಸಾಯಣ ಸಾರ ದೊಳಗ ಹೊತ್ತ ಉಳಿತು ತಾಸ, ಉಬಸಾಯಣ ಸಾರ ದೊಳಗ ಹೊತ್ತ ಉಳಿತು ತಾಸ. ಅಗಿಲಾಕ ಹೋಗಾನು ಬರತೇರಿ ನೋವ, ಅಗಿಲಾಕ ಹೋಗಾನು ಬರತೇರಿ ನೋವ. ಮಾಡೋ ನಂದರಡಗಿ ಮನಾಗಿಲ್ಲ ಗಡಗಿ, ಮಾಡೋ ನಂದರಡಗಿ ಮನಾಗಿಲ್ಲ ಗಡಗಿ, ಅಡಗಿ ಮಾಡಾಲ ಹೋದ ಬರ್ತದವ್ವ ಅಡಗಿ, ಅಡಗಿ ಮಾಡಾಲ ಹೋದ ಬರ್ತದವ್ವ ಬಡಗಿ, ಅಡಗಿ ಮಾಡಾಲ ಹೋದ ಬರ್ತದವ್ವ ಬಡಗಿ, ಅಡಗಿ ಮಾಡಾಲ ಹೋದ ಬರ್ತದವ್ವ ಬಡಗಿ. ಒಂದೋದಿಲ್ಲ ಮಾವಿರೋದಿಲ್ಲ, ಗಂಡನ ಮನೆಗೆ ಒಂದೋದಿಲ್ಲ, ಅತಿ ಕರಿ ತಾಳ ನೆರ ಮನೆಯಲ್ಲ, ಅತಿ ಕರಿ ತಾಳ ನೆರ ಮನೆಯಲ್ಲ, ಅತಿ ಕರಿ ತಾಳ ನೆರ ಮನೆಯಲ್ಲ, ಕರಿ ತಾಳ ನೆರ ಮನೆಯಲ್ಲ. ಒಯ್ಯಲಾಗ ಹೋಗಾನು ಬರತೇರಿ ನೋವ, ಒಯ್ಯಲಾಗ ಹೋಗಾನು ಬರತೇರಿ. ಕದಿಯೋಳು ಸಿಕ್ಕ ತಾನೆ ಮನಸ್ಸಿ ನೋಡೋ ಕಿಲಿ ಕಿಲಿ ನಾಯಕ ತಾನೆ ಮನಸ್ಸಿ ನೋಡೋ ಕಿಲಿ ಕಿಲಿ ನಾಯಕ ತಾನೆ ಮನಸ್ಸಿ ನೋಡೋ ಕಿಲಿ ಕಿಲಿ ನಾಯಕ ತಾನೆ ಮನಸ್ಸಿ ನೋಡೋ ಕಿಲಿ ಕಿಲಿ ಗುರು ಪುತ್ರ ನ್ಯಾಯವಿರಬೇಕು, ಗುರು ಪುತ್ರ ನ್ಯಾಯವಿರಬೇಕು, ಶಿಷ್ಯವಿರಬೇಕು, ಭಕ್ತಿಯ ಪೌರ ಏಕನಿಷ್ಠಿ ಗುರುವಿನ ಮೇಲೆ ಇಡಬೇಕು ಕರಾರ. ಕಬೀರ್ದಾಸ್ ಮಹಾರಾಜರದು ಮತ್ತು ಕಮಾನಂದ ಏನಂದ್ರೆ, ಚಿಂತ ಬಿನಾ ಚತುರಾಯಿ ನಹಿ, ದುಃಖ ಬಿನಾ ಶರೀರ ನಹಿ, ಪಾಪ ಬಿನಾ ಲಕ್ಷ್ಮಿ ನಹಿ ಕಹೆ ಕಬೀರ್. ಚಿಂತಾ ಸೇ ಘಟೆ ಚತುರಾಯಿ, ದುಃಖ ಸೇ ಘಟೆ ಶರೀರ, ಪಾಪ ಸೇ ಘಟೆ ಲಕ್ಷ್ಮಿ ಕಹೆ ಕಬಾಲ್. ತಂದೆ ಮಕ್ಕಳು ಇದು ಗುರುಪುತ್ರ ವಿಷಯ ಅಂದ್ರ ದಾನ ಧರ್ಮ ಮಾಡ ಪರೋಪಕಾರ ಮಾಡ ಸಲುವಾಗ ಏನಂದ್ರ ಕಳವಳಿಗೆ ಮಾಡಿ ಇನ್ನೊಬ್ಬರ ಮನೆ ಲೂಟಿ ಮಾಡಿ ಆದ್ರೆ ಅನ್ನ ಸಾಮಗ್ರಿ ತಂದು ಸಾಧು ಸಂತರಿಗೆ ಊಟ ಮಾಡಿಸಿದಂತ ಕೀರ್ತಿ ಕಬೀರ್ದಾಸ್ ಮಹಾರಾಜರಿಗದ. ನಮ್ಮ ಭಾರತದಾಗ ಏನಪ್ಪಾ ಅಂದ್ರೆ ಸಾಧು ಸಂತರ ದೇಶ ಅದ, ನಾವಿಬ್ಬಲ್ಗೂ ಏನಂದ್ರೆ ಸತ್ಪುರುಷರ ದೇಶ ಅದ. ಅವ್ರ ಮಾಡಿದಂತ ಕೀರ್ತಿ ಇವತ್ತು ಜಗತ್ತಿನಾಗ ಸಾರ್ಯಾದ. ಚಿಂತ ಬಿನಾ ಚತುರಾಯಿ ನಹಿ, ದುಃಖ ಬಿನಾ ಶರೀರ ನಹಿ, ಪಾಪಿ ಬಿನಾ ಲಕ್ಷ್ಮಿ ನಹಿ ಕಹೇ ಕಬೀರ್ ದಾಸ್. ತಂದೆ ಮಕ್ಕಳದು ವಾದ ವಿವಾದ ಇದು. ಚಿಂತಾ ಸೇ ಘಟೆ ಚತುರಾಯಿ, ದುಃಖ ಸೇ ಘಟೆ ಶರೀರ, ಪಾಪ ಸೇ ಘಟೆ ಲಕ್ಷ್ಮಿ ಕಹೇ ಕಬೀರ್ ದಾಸ್ ಕಮಾಲ್. ಅದಕ್ಕ ಇವತ್ತೇನಪ್ಪ ಅಂದ್ರೆ ನಾವು ಕಬೀರ್ದಾಸರದ ಅಂದ್ರೆ ಒಂದು ಇತಿಹಾಸ ಇಲ್ಲಿ ಹೇಳಿದೀವಿ. ಅವಾಗ ಏನಂದ್ರೆ ಹುಡುಗರಿಗೆಲ್ಲ ಊಟ ಹಾಕ್ಸಿ, ಸಾಧು ಸಂತರಿಗೆಲ್ಲ ಊಟ ಹಾಕ್ಸಿ ಎಂದ್ರೆ ಕೀರ್ತಿ ಆ ಕೀರ್ತಿ ಯಾರಿಗಪ್ಪ ಅಂದ್ರೆ ಕಬೀರ್ದಾಸ್ ಮಹಾರಾಜರಿಗೆ. ಅವಾಗ ಊರಾಗಿನ ಜನ ಎಲ್ಲ ಏನಂತಾರ, ಎಂಥ ಎಂಥ ಸಂತರು ನೋಡಿದೇವ್ರಿ, ಇಂಥ ಕಬೀರ್ದಾಸರು ಬಿ ಒಂದು ಸಂತರಿ. ಹೌದು, ಅವಾಗ ಏನಂದ್ರೆ ಊರಾಗಿನ ಮಂದಿ ಎಲ್ಲ ಚರ್ಚಾ ನಡೆದವ್ರಿ, ಎಲ್ಲ ಸಾಧು ಸತ್ತಿನ ದಂಡಕ ಏನಪ್ಪಾ ಅಂದ್ರೆ ಎಬ್ಬಸಿದ್ರು, ಆ ಜೋಳಗಿದಾಗಿನ ತಲೆ ಒಯ್ದು ಏನಂದ್ರೆ ಆ ದಂಡಕ್ಕೆ ಹಸಿದ್ರು. ಅಮೃತ ಸಿಪಿತಾ ಬಾಳೆ ಉಟ್ಟವಿಲಾಲ್ ಆಗಿ ಸದ್ಗುರು ಚಾ ಚರಣಾಲ ತವಾ ತಾರಾಮತಿ ಕಾರಣ ವಸ್ತ್ರ ಅಲಂಕಾರ ಚಡವಿಲ ಅಂದ್ರೆ ರಾಜ ಹರಿಶ್ಚಂದ್ರನ ಮಗನಿಗೆ ಲೋಹಿತಂಬೋನಿಗೆ ವಿಶ್ವಾಮಿತ್ರ ಮಹಾಮುನಿಗಳು ಏನಪ್ಪಾ ಅಂದ್ರೆ ಹಾವಾಗಿ ಕಚ್ಚಿದ್ರು. ಅದೇ ಪ್ರಕಾರ ಏನಂದ್ರೆ ಇವ್ರೇನಂದ್ರ ನಿರ್ಜೀವಿದಿನ ಕಾಲ ಸಜೀವ ಮಾಡಿದ್ರು, ಜೀವ ಕೊಟ್ರು, ಸತ್ಯಂದ ಕೀರ್ತಿ ಎಬ್ಬಿಸಿದ್ರು. ಅದಕ್ಕೇನಂದ್ರೆ ಕಬೀರ್ದಾಸ್ ಮಹಾರಾಜರದು ದೇಶದೊಳಗ ಇಂಗಳಗಿ ಊರ ಅಲ್ಲಿ ಹರ ಬಾಬಾ ಅಮೀನಪ್ಪ ದೇವರ ಒಲಿಯಾಗ ಹೀತಕೊಂಡು ತನ್ನ ಹಣಿ ಬಾರ. ಅವಾಗೇನಂದ್ರೆ ಈಗಿನ ವೀ ಜನ ಹೆಚ್ಚಿನ ಶಾಣೆತನ ಬುದ್ಧಿಯ ತೋಲ ಶತಕೋಟಿ ಕರ್ಮ ಮಾಡುತ್ತಾರ ಅಂದೋದಿಲ್ಲ. ಈಗೇನಂತಾರೆ ಈಗಿನ ಈ ಜನ ಹೆಚ್ಚಿನ ಶಾಣೆತನ ಬುದ್ಧಿಯ ತೋಲ ಶತಕೋಟಿ ಕರ್ಮ ಮಾಡುತ್ತಾರ ಅಂದೋದಿಲ್ಲ. ಶಿವನೆಂಬ ಶಬ್ದ ಇವರ ಬಾಯಿಗೆ ಬರೋದಿಲ್ಲ. ಇವರ ತಕ್ಕ ಬಿಟ್ಟನಪ್ಪ ಮರಜಿ ಮನೆ ಆಗಿಲ್ಲ, ಪೂಜಿ ಕುಳಿಗೆ ಏ ಜೀತಿ ಮಾಡ್ಯಾರಲ್ಲ, ನೋಡ್ಕೋರಿ ಟೀಕಾ ಮಾಡ್ಕೋರಿ ತೂಕ ಕಾಯವ ಪೂರ ತನ್ನ ಭಕ್ತಿ ತನ್ನ ಹಂತಕ, ತನ್ನ ಭಕ್ತಿ ತನ್ನ ಹಂತಕ. ಗುರು ಪುತ್ರ ನ್ಯಾಂಗ ಬೀರಬೇಕು, ಶಿಷ್ಯ ಬೀರಬೇಕು, ಭಕ್ತಿಯ ಪೂರ ಪಾಲ ಮಾಯೇ ಕೊಂಡಾರ ಮುಂದ ಕೇಡ ತಪಾಲ ಆಕಾಶದಲ್ಲಿ ನಾದೇ ಹಿಮಾಯೆ ಅಪ್ಪಾಗ ಹೆಂಡತಿ ನಾದೇ ಮಾಯಿ ಎನ್ನಾಗ ತಾಯಿ ನಾದೇ ಮಾಯಿ ಕೂಟಕ್ಕೆ ಮಾಯಿ ನದಿ ಕೂಟಕ್ಕೆ ಸತಿ ನದಿ ಧನವಂತನ ಕಾಡಿದಿ ಆಯಿ ಮಾಯೆ ಬಲವಂತನ ಕಾಡಿದಿ ಆಯಿ ಮಾಯೆ ಬಲವಂತನ ಕಾಡಿದಿ ಆಯಿ ಮಾಯೆ ಸುಡಗಾಡ ಸೇರ್ಸಿದಿ ಆಯಿ ಮಾಯೆ ಸುಡಗಾಡ ಸೇರ್ಸಿದಿ ಆಯಿ ಮಾಯೆ ಇದುವರೆಗೆ ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದ ಸಿದ್ದರಾಮ್ ವಾಗ್ಮೋರೆ ಮತ್ತು ಸಂಗಡಿಗರಾದ ಮಾಣಿಕ್ರಾವ್ ಗುಂಡೇರಾವ್ ಚೌಹಾಣ್ ಮತ್ತು ನಾಗೇಶ್ ಅವರಿಂದ ಗೊಂದಳಿಗರ ಕಥೆ ಕಬೀರ್ ದಾಸರ ಕಥೆ ಕೇಳಿದಿರಿ. ಈಗ ಕೇಳೋಣ ಮತ್ತೊಮ್ಮೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 60%, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 75%, ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 30%, ಕೊಪ್ಪಳ ಜಿಲ್ಲೆ ಒಳಗ 10%, ಬಾಗಲಕೋಟೆ ಜಿಲ್ಲೆ ಒಳಗ 10%, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 40% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರುತ್ತದೆ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆ